ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಂಧುವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತರಕಾರಿ ಬೆಳೆಯಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುದ್ರೆಮೋತಿ ಗ್ರಾಮದ ಸುರೇಶ್ ಚೌಟಗಿಯವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ರೈತರಿಗೆ ಸಲಹೆ ಹಾಗೂ ಹವಾಮಾನ ವರದಿ ಇವೆಲ್ಲವನ್ನು ಕೇಳಲಿದ್ದೀರಿ. ಸರ್, ಮೊನ್ನೆ ನಿಮ್ಮ ಶಾಪಿಂದ ಒಂದು ರೇಡಿಯೋ ತಗೊಂಡೆ, ಅದ್ರ ಬಿಲ್ಲೇ ಕೊಟ್ಟಿಲ್ಲ ನೀವು. ಅಲ್ರಿ, ಅದನ್ನ ನೀವು ಅವತ್ತೇ ಬಂದು ಕೇಳಿ ತಗೋಬೇಕಾಗತ್ರಿ. ಅಲ್ಲ, ಯಾಕೆ ಸುಮ್ಮನೆ ಜಗಳ? ಅಲ್ಲ ಸರ್, ಅದಕ್ಕೂ ಮೊದಲು ಒಂದು ಮಿಕ್ಸಿ ತಗೊಂಡೆ, ಅದಕ್ಕೂ ಬಿಲ್ ಕೊಟ್ಟಿಲ್ಲ ನೀವು. ಏನ್ರಿ ನಿಮ್ದು ಸುಮ್ಮನೆ? ಅಲ್ಲ, ಯಾಕೆ ಸುಮ್ಮನೆ ಜಗಳ? ಯಾಕೆ ಸುಮ್ಮನೆ ಜಗಳ ಅನ್ನುತ್ತೀರಿ? ಕೊಂಡುಕೊಂಡ ವಸ್ತುವಿಗೆ ರಶೀದಿ ಕೇಳಿ ಪಡೆಯುವುದು ನಿಮ್ಮ ಕರ್ತವ್ಯ, ನಿಮ್ಮ ಹಕ್ಕು. ರೈತ ಬಾಂಧವರೇ, ಕೇಳಿ, ತರಕಾರಿ ಬೆಳೆಯಲ್ಲಿ ತಮ್ಮ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆಯ ಕುದ್ರೆಮೋತಿ ಗ್ರಾಮದ ಸುರೇಶ್ ಎಸ್ ಕಾಟಗಿ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕುದ್ರಿಮೋತಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಸುರೇಶಪ್ಪ ಸಣ್ಣಪ್ಪ ಚೌಟ್ಕಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತರಕಾರಿ ಬೆಳೆಗಳ ಕೃಷಿಯಿಂದ ರೈತರ ಒಂದು ಕುಟುಂಬ ಹೇಗೆ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಕಾರಣವಾಗ್ತದೆ ಅನ್ನತಕ್ಕಂಥದ್ದು ಅವರ ಕೃಷಿಯ ಅನುಭವ. ಈ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸುರೇಶಪ್ಪರೇ. ನಮಸ್ಕಾರ ಸರ್. ಸುರೇಶ್ ಅವರೇ, ನಿಮ್ಮ ಒಂದಿಷ್ಟು ಪರಿಚಯ ಮಾಡಿಕೊಳ್ಳಿ ನಮ್ಮ ರೈತ ಬಾಂಧವರಿಗೆ. ರೈತ ಬಾಂಧವರಿಗೆ ಹೇಳೋದಿಷ್ಟೇ, ನಾನು ಸುರೇಶ ಸಣ್ಣಪ್ಪ ಚೌಡಿಕಿ, ಕುದ್ರಿಮತಿ ಗ್ರಾಮ, ಕುಕನೂರು ತಾಲೂಕು, ಕೊಪ್ಪಳ ಜಿಲ್ಲೆಯಿಂದ ಸಾಕಷ್ಟು ಕೃಷಿಯಲ್ಲಿ ತೊಡ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಏನಾದರೂ ಒಂದು ವಿಶೇಷತೆ ಇರತಕ್ಕಂಥ ಫಾರ್ಮರ್, ಅದರ ಜೊತೆಗೆ ನಾವು ರೈತರನ್ನು ಸೇರಿಸಿ ತಗೊಂಡೋಗುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ವಿಶೇಷವಾಗಿ ರೈತರೊಟ್ಟಿಗೆ ಇರ್ತೀರಿ, ಬೇರೆ ಬೇರೆ ರೈತರನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಒಂದು ಸ್ವಭಾವ. ರೈತರ ಜೊತೆ ಹೆಂಗಿರ್ತೀನಿ ಅಂತಂದ್ರೆ, ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಇರುತ್ತೆ ಅಂತ ತಿಳ್ಕೊಳ್ರಿ, ಅದನ್ನ ಸಮರ್ಪಕವಾಗಿ ನಮ್ಮ ಗ್ರಾಮಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬಳಕೆ ಮಾಡುವಂತ ಒಂದು ಗುಣವನ್ನ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಮತ್ತೆ ಅದರ ಜೊತೆಗೆ ಈಗ ಕೇಂದ್ರ ಸರ್ಕಾರ ರೈತ ಉತ್ಪಾದಕ ಕಂಪನಿ ಒಂದು ಯೋಜನೆಯನ್ನ, ಅಂದ್ರೆ ವೋಕಲ್ ಫಾರ್ ಲೋಕಲ್ ಅನ್ನುವ ಒಂದು ಏನು ಯೋಜನೆ ಇದೆ, ಇಂಥ ಯೋಜನೆ ನಮ್ಮ ಕುದುರೆಮತಿ ಗ್ರಾಮಕ್ಕೆ ಏಕೆ ಬರಬಾರ್ದು, ನಮ್ಮ ರೈತರಲ್ಲಿ ಯಾಕೆ ಇದು ಬಳಕೆಗೆ ಬರಬಾರ್ದು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಸುಮಾರು 3 ವರ್ಷದ ಹಿಂದೆ ನಾನು ಈ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಕುದುರೆಮತಿ ಗ್ರಾಮಕ್ಕೆ ಕೂಡ ರೈತ ಉತ್ಪಾದಕ ಕಂಪನಿ ಬಂದಿದೆ. ಈಗ ಯಾವುದೇ ಒಬ್ಬ ರೈತ ಕೂಡ ಕಾಲ್ ಮಾಡಿ ಕೇಳಿದ, ಈಗ ನಮ್ಮ ನಗಪ್ಪ ತಲ್ಲೂರವ್ರು ಇರ್ಬೋದು, ಮತ್ತೆ ನಾನಿರ್ಬೋದು, ಪೈಕ್ರಪ್ಪ ಲಿಂಗದಳ್ಳಿ ಅವರು ಇರ್ಬೋದು, ಪೈಕ್ರಪ್ಪ ಗೊಬ್ಬಿ ಅವರು ಇರ್ಬೋದು, ಇವರನ್ನ ಸಂಪರ್ಕ ಮಾಡಿ ನಾವು ನಿರ್ದೇಶಕರಿದ್ದೀವಿ. ಅಂದ್ರೆ ಈಗ ಬಹಳ ಮುಖ್ಯವಾಗಿ ನೀವು ಹೇಳ್ತಾ ಇರೋದು ಎಫ್ ಪಿ ಒ ಬಗ್ಗೆ ಹೇಳ್ತಾರೆ, ಫಾರ್ಮರ್ಸ್ ಪ್ರಾಡಕ್ಟ್ ಆರ್ಗನೈಸೇಷನ್. ಅದು ಇದನ್ನು ಯಾವಾಗ ರಚನೆ ಆಯಿತು, ಇದನ್ನು ರಚನೆ ಆಗಲಿಕ್ಕೆ ಯಾರು ಪ್ರೇರಣೆ? ಇದಕ್ಕೆ ಪ್ರೇರಣೆ ಅಂದರೆ ಸಾಕಷ್ಟು ಕಡೆ ಓಡಾಡ್ತಿರ್ತೀನಿ, ಸಾಕಷ್ಟು ರೈತರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ತೀನಿ. ಅಲ್ಲಿ ರೈತರು ಬಳಕೆ ಮಾಡಿರ್ತಕ್ಕಂಥ ಒಂದು ಎಫ್ ಪಿ ಒ ಇರ್ಬೋದು, ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಎನ್ ಜಿ ಒಗಳಿರ್ಬೋದು, ಅದನ್ನು ನಾನು ಮಾಹಿತಿ ಕಲೆ ಹಾಕಿ ಅಲ್ಲಿಂದ ಅಧಿಕಾರಿಗಳನ್ನು, ಜೆ ಡಿ ಒ ಸಾಹೇಬ್ರು ಇರ್ಬೋದು ಅವ್ರನ್ನ, ಮತ್ತು ಎ ಡಿ ಒ ಅವ್ರನ್ನ, ಇ ಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮಾಡಿರಿ ರೈತರಿಗೆ ಬಳಕೆ ಆಗ್ತದೆ ಅಂತ. ಅಂದರೆ ಒಂದು ಚೀಲ ಮೂಟೆ ತರಬೇಕಾದ್ರೆ ಕೊಪ್ಪಳಕ್ಕೆ ಹೋಗ್ಬೇಕಿತ್ತು, ಒಂದು 100 ರಿಂದ 150 ರೂಪಾಯಿ ದುಡ್ಡು ಖರ್ಚಾಗ್ತಿತ್ತು, ಮತ್ತು 100 ರೂಪಾಯಿ ಎಕ್ಸ್ಟ್ರಾ ತೊಗೊಂತದ್ದು. ಯಾಕಂದ್ರೆ ಡೀಲರ್ ಎಷ್ಟು ಬೇಕಾದ್ರೂ ಮಾರಾಟ ಮಾಡ್ತಾನೆ, ಇವತ್ತು 1450 ಮಾರ್ಬೋದು, ಅವು 1400 ಮಾರ್ತಾನೋ 1450 ಮಾರ್ತಾನೋ ನಮಗೆ ಗೊತ್ತಿಲ್ಲ. ಅದೇ ನಾವು ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ ನಾವೇನು 11 ಜನ ಬೌಡಿ ಮೆಂಬರ್ಸ್ ಇರ್ತೀವಿ, ನಾವು ನಿರ್ಧಾರವನ್ನು ತಗೋತೀವಿ, ಅದೇ ದರಕ್ಕೆ ಅವರು ನಾವು ಮಾರಾಟ ಮಾಡಬೇಕಾಗುತ್ತೆ. ಈಗ ನೋಡಿ 1450 ರೂಪಾಯಿ ಡಿ ಐ ಪಿ ಮಾರಾಟ ಮಾಡ್ತಾ ಇದ್ದೀವಿ, ಕೇವಲ ಒಂದು ಕಾಲ್ ಫೋನ್ ಮಾಡಿದರೆ ಸಾಕು, ಅಲ್ಲಿಂದ ನಾವು ಒಂದು 5 ನಿಮಿಷ ನಮ್ಮ ತೋಟಕ್ಕೆ ನಮ್ಮ ಡಿ ಐ ಪಿ ಗೊಬ್ಬರ ಸರಬರಾಜು ಆಗುತ್ತೆ. ಇಂಥ ಒಂದು ಯೋಜನೆಯನ್ನು ಯಾಕೆ ಹಾಕ್ಬಾರ್ದು ಅಂತಂದು ಸಾಕಷ್ಟು ರೈತರಿಗೆ ಇದರಿಂದ ಅವರಿಗೆ ಸಮಯನೂ ಉಳಿತಾಯ ಆಗ್ತಾ ಇದೆ, ಅದ್ರ ಜೊತೆಗೆ ಅನುಕೂಲ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ಹೇಳಕ್ಕೆ ಬಯಸ್ತೀನಿ ಸರ್. ಈಗ ಈ ಎಫ್ ಪಿ ಒ ಯಾವಾಗ ರಚನೆ ಆಯಿತು, ಮತ್ತು ಈಗ ನೀವು ಒಂದು ಗೊಬ್ಬರ ನಿಮ್ಮ ಎಫ್ ಪಿ ಒ ಮೂಲಕ ಮಾರಾಟ ಮಾಡ್ತಾ ಇದ್ದೀರಿ, ಒಂದು ಬೇರೆ ಬೇರೆ ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ? ಸರ್, ಈ ಸದ್ಯ ಗೊಬ್ಬರ ಅಂತೂ ಮಾರಾಟ ಮಾಡ್ತಿದ್ವಿ. ಇದು ಎಫ್ ಪಿ ಒ ರಚನೆ ಆಗೋಕೆ ಒಂದು 5 ರಿಂದ 6 ತಿಂಗಳಾಯಿತು ರಚನೆ ಆಗಿ. ಹಂತವಾಗಿ ಅಂದರೆ ಒಂದೊಂದೇ ಮೆಟ್ಲು ಇಡ್ತಾ ಇದ್ದೀವಿ, ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಸಿರಿಧಾನ್ಯಗಳು, ಏನು ಹಿಂದೆ ನಮ್ಮ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಏನು ಸಿರಿಧಾನ್ಯಗಳನ್ನು ಬೆಳೆದು ಆಹಾರವನ್ನು ಹೇಗೆ ಬಳಕೆ ಮಾಡಿ ಅವರ ಹೇಗೆ ಗಟ್ಟಿಮುಟ್ಟಾಗಿದ್ದರು, ಅದೇ ಮತ್ತೆ ಹಳೆ ಪದ್ಧತಿ ಬರಲಿ, ನಮ್ಮ ಲೋಕಲ್ನಲ್ಲಿ ಕೂಡ ಏನು ಸಿರಿಧಾನ್ಯ ಬೆಳೀತಕ್ಕಂಥ ನಾಡು ಅಂದರೆ ಕುಕನೂರು ತಾಲೂಕು, ಸಾಕಷ್ಟು ಸಿರಿಧಾನ್ಯ ಬೆಳೆಯೋದೇ ನಮ್ಮ ಯಲಬುರ್ಗ ಕುಕನೂರು ಈ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಬೆಳಿತೀವಿ. ಆರಕ, ಶ್ಯಾಮಿ, ಶಾವೆ, ನವಣೆ ಸಾಕಷ್ಟು ಇವನ್ನಗಳನ್ನು ಬೆಳೆದು ಆಗಿನ ಕಾಲದಲ್ಲಿ ಕೂಡ ಆಹಾರವನ್ನು ಗಟ್ಟಿಯಾದ ಆಹಾರವನ್ನು ಬೆಳೀತಿದ್ರು. ಅದೇ ಮತ್ತೆ ಒಳ್ಳೆ ಮರುಕಳಿಸ್ಬೇಕು ನಮ್ಮ ಲೋಕಲಲ್ಲಿ, ಮೊದಲು ನಾವು ಬಳಕೆ ಮಾಡಿ ಮತ್ತು ಇತರ ರೈತರಿಗೆ ಮತ್ತು ಯಾರು ಸಾರ್ವಜನಿಕರಿಗೆ ಗ್ರಾಹಕರಿಗೆ ಕೊಡುವಂಥ ಯೋಜನೆ ಇದೆ, ಅದರ ಮೂಲಕ ನಾವೊಂದು ಇಂಡಸ್ಟ್ರಿ ಕೂಡ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿವಿ. ಅಂದರೆ ಕ್ಲೀನಿಂಗ್ ಮಿಷನ್, ಕ್ಲೀನಿಂಗ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡಿ ಅದನ್ನು ಮಿಲ್ ಮುಖಾಂತರ ಮತ್ತು ಅದನ್ನು ಶುದ್ಧವಾದ ಒಂದು ಅಕ್ಕಿಯನ್ನು ತಯಾರಿಸುವಂಥ ಒಂದು ಇಂಡಸ್ಟ್ರಿ ಹಾಕ್ಬೇಕಂತ ಪ್ಲಾನ್ ಇಟ್ಕೊಂಡಿವಿ. ಅದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡ್ತಾ ಇದೆ, ಮತ್ತು ಎನ್ ಜಿ ಒದವರು ICIC ಫೌಂಡೇಶನ್ ಅವರು ಅಂತ ಇದ್ದಾರೆ, ಅವರು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ನಾವು ಲೋಕಲ್ನಿಂದನೇ ಮೊದಲು ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ಆಲ್ರೆಡಿ ಶುದ್ಧ ಶೇಂಗಾನ್ನ ಬಳಕೆ ಮಾಡ್ತಾ ಇದ್ದೀವಿ, ಯಾಕಂದರೆ ಶೇಂಗಾ ಬೆಳೆಯೋರು ನಾವು, ಬಟ್ ಬಳಕೆ ಮಾಡೋರು ನಾವಲ್ಲ. ಯಾರೋ ನಾವು ಬೆಳೆದದ್ದನ್ನು ಯಾರೋ ಬಳಕೆ ಮಾಡಿ ಯಾರೋ ಆಹಾರವನ್ನು ಗಿಟ್ಸ್ಕೊಳ್ತಾ ಇದ್ದಾರೆ, ನಾವು ಬೆಳೆದಂಥ ಆಹಾರವನ್ನು ನಾವು ಗಿಟ್ಸ್ಕೊಳಕ್ಕೆ ತಯಾರಿಲ್ಲ. ಹಾಗಾಗಿ ಮೊದಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದೊಂದೇ ಹೆಜ್ಜೆ ಪ್ರಯತ್ನ ಸಕ್ಸಸ್ ಆಗ್ತಾ ಇದೆ ಸರ್. ಅಂದ್ರೆ ಈಗ ಶೇಂಗಾ ಎಣ್ಣೆ ತಯಾರಿಕೆ ನಿಮ್ಮ ಎಫ್ ಪಿ ಒ ಒಳಗಡೆ ಆಗ್ತಾ ಇದೆಯಾ? ಹಾ, ಇಲ್ಲ, ಈ ಸದ್ಯಕ್ಕೆ ನಮ್ಮ ಒಬ್ಬರು ಸ್ನೇಹಿತರು ಇದ್ದಾರೆ, ಸತೀಶ ಕಿನ್ನಾಳ್ ಅಂತ ಅಂದು ಕೊಪ್ಪಳದಲ್ಲಿ, ಅಲ್ಲಿ ಕೂಡ ಹೋಗಿ ನಮ್ಮ ಕೆಲವೊಂದಿಷ್ಟು ರೈತರು ಆಕ್ಷೇಪ ಬಂದಿದ್ದಾರೆ. ಮೊನ್ನೆ ನಾವು 52 ಕೆಜಿ ಶೇಂಗಾ ಬೀಜವನ್ನು ಆಕ್ಷೇಪ ಬಂದಿದ್ದೀವಿ, ಶುದ್ಧವಾದ ಶೇಂಗಾ ಎಣ್ಣೆ ಬಂದಿದೆ, ಅದನ್ನು ಕೂಡ ನಾವು ಗಾಣದಲ್ಲಿ ತಯಾರಾಗ್ತದೆ, ಅದು ಕಟ್ಟಿಗೆ ಗಾಣದಿಂದ ಕೋಲ್ಡ್ ಪ್ರೆಸ್ ಆಯಿಲ್ ಅಂತಂದು ಹೇಳಿ ನಮ್ಮ ಸತೀಶ ನಮ್ಮ ಸ್ನೇಹಿತ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ನೋಡಿ ಮುಂದಿನ ಹಂತದಲ್ಲಿ ನಮ್ಮ ಎಫ್ ಎ ಮೂಲಕ ಇರ್ಬೋದು, ಇಲ್ಲ ನಮ್ಮ ಯಾರು ರೈತರೊಬ್ಬರು ಆಗ್ತೀವಿ ಅಂದರೆ ಅವ್ರಿಗೂ ಕೂಡ ನಾವು ಇಲ್ಲ ನಾವೇ ಹಾಕ್ಬೇಕಂತ ಪ್ಲಾನ್ ಇದೆ. ಯಾರೆಲ್ಲ ಹಾಕಿದ್ರು ಒಟ್ಲೆ ಯಾರು ಮಾಡ್ತಾರೋ ಅವರಿಗೆ ದುಡ್ದವರಿಗೆ ಲಾಭ ಇದ್ದೇ ಇರುತ್ತೆ, ಅದರದ್ದೇನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಹಾಕಿ ಅಂದರೆ ಸಾಕಷ್ಟು ಈಗ ನಮ್ಮ ಆಹಾರ ಏರುಪಾರಾಗ್ತಿದೆ, ಶುಗರು, ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಮು ಇವೆಲ್ಲ ಬರ್ತಾ ಇರೋದೆ ಅಂದರೆ ಶುದ್ಧವಾದ ಆಹಾರ ತಿಂತ ಇಲ್ಲ, ಯಾವುದೋ ಬರ್ತದೆ, ಎಲ್ಲೋ ಬರ್ತದೆ, ಪಾಮ್ ಆಯಿಲ್ ಇವತ್ತು 70 ರೂಪಾಯಿ ಇರುತ್ತೆ, ನಾಳೆ 170 ರೂಪಾಯಿ ಇರುತ್ತೆ. ಹಿಂಗಾಗಿ ಮಾರುಕಟ್ಟೆ ಏರುಪೇರು ಯಾವುದು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಬೆಳೆದಂಥ ಆಹಾರದಲ್ಲಿ ನಾವು ಕರೆಕ್ಟಾಗಿದ್ವು ಅಂದರೆ ಒಳ್ಳೆಯ ಒಂದು ಆರೋಗ್ಯ ಮತ್ತು ಒಳ್ಳೆ ಆಹಾರ ಸಿಕ್ಕರೆ ನಾವು ಒಂದು ಆರೋಗ್ಯವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ಬಹಳ ಮುಖ್ಯವಾಗಿ ನೀವು ತರಕಾರಿ ಬೆಳೆಗಳನ್ನೆಲ್ಲ ಹೆಚ್ಚು ಬೆಳೀತಾರೆ ಅಂತಕ್ಕಂಥದ್ದು ಕೇಳಿ ಬಂದಿದೆ, ಏನೇನು ಬೆಳೀತಿದ್ದೀರಿ ಸುರೇಶ್ ಅವರೇ? ಈಗ ಸುಮಾರು ದಿನಗಳಿಂದ ನಾನು ನನ್ನ ಕೃಷಿ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ಒಂದು 12-13 ವರ್ಷ ನನ್ನದು ಕೃಷಿಯ ಅನುಭವ. ಅದರ ಜೊತೆಗೆ ಸಾಕಷ್ಟು ಹಿರಿಯರು ಆಗಿನ ಕಾಲದಲ್ಲಿ ಸಜ್ಜಿ, ಮೆಕ್ಕೆಜೋಳ, ಶೇಂಗಾ ಇಂಥವೆಲ್ಲ ಬೆಳಗಂತ ಇದ್ರು. ಅದರ ಜೊತೆಗೆ ಒಂದು ಬದಲಾವಣೆ ಕಾಣೋಣ, ಏನಾದ್ರು ಒಂದು ಆರ್ಥಿಕ ಪರಿಸ್ಥಿತಿ ಕಾಣೋಣ, ಹೊಸದನ್ನು ಹುಡುಕೋಕ್ಕೆ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ಸಾಕು, ಕೆಲವು ಸಾರಿ ಎಡಿಯಿರ್ಬೋದು, ಇಲ್ಲಂತ ಅಲ್ಲ, ಬಟ್ ಗೆದ್ದಿದ್ದೀವಿ, ಈಗ ಸೋತಿಲ್ಲ. ಒಂದು ಸಾರಿ ಸೋತ್ರೆ 2 ಸಾರಿ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ಕಬ್ಬನ್ನು ಬೆಳೆದ್ವಿ. ಅದಾದಮೇಲೆ ಸಾಕಷ್ಟು ತರಕಾರಿಯಲ್ಲಿ ನಾವು ಒಂದೊಂದೇ ಬದಲಾವಣೆ ಕಾಣ್ತಾ ಇದ್ವಿ. ಅಂದರೆ ಸ್ಪೇಸ್ ಏನು ಕೊಡಬೇಕು, ಏನಿಲ್ಲ, ಎಕ್ಸ್ಚೇಂಜ್ ಚೇಂಜ್ ಮಾಡ್ತಾ ಇರ್ತೀವಿ. ಈಗ ನೋಡಿ, 4-3 ಹಾಗಲಕಾಯಿ ನಾಟಿ ಮಾಡಿದ್ವಿ ಅಂದರೆ, ಬೀಜ ಸೋಯಿಂಗ್ ಹಾಕಿದ್ವಿ ಅಂದರೆ, ಅದನ್ನ ಬಿಟ್ಟು ಮತ್ತೆ 6-6 ಹಾಗಲ ಬೀಜ ಊರಿದ್ರೆ ಎಷ್ಟು ಇಳುವರಿ ಬರುತ್ತೆ, ಅದು ಬಿಟ್ಟರೆ 3-3 ಬೀಜ ಊರಿದ್ರೆ ಅದು ಎಷ್ಟು ಇಳುವರಿ ಬರುತ್ತೆ, ಇಂಥವೆಲ್ಲ ಪ್ರಯೋಗ ಮಾಡ್ತಾ ಇದ್ವಿ. ಅದರಲ್ಲಿ ನಮಗೆ ಸಾಕಷ್ಟು ಯಾವ್ದು ಇಳುವರಿ ತಂದು ಕೊಟ್ಟಿದೆ ಅದನ್ನ ನಾವು ಬಳಕೆ ಮಾಡ್ಕೊಂಡಿವಿ. ಯಾವ್ದು ಇಳುವರಿ ಕೊಟ್ಟಿಲ್ಲ ಅದನ್ನ ಅಲ್ಲಿಗೆ ನಿಂದಿರಿಸಿದ್ದೀವಿ. ಯಾಕಂದ್ರೆ ನಮಗೆ ಒಳ್ಳೆ ಆದಾಯ ಬೇಕು, ಒಳ್ಳೆ ಇಳುವರಿ ಬೇಕು, ಅದನ್ನ ಮಾತ್ರ ಹುಡುಕ್ತಾ ಇರ್ತೀವಿ. ಅದ್ರ ಜೊತೆಗೆ ನಮಗೆ IHR ನಮಗೆ ವೆಜಿಟೇಬಲ್ ಸ್ಪೆಷಲ್ ಇದೆ, ಸಾವಯವ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತೀವಿ. ನಾವು 70% ಸಾವಯವ ಬಳಕೆ ಮಾಡ್ತೀನಿ, ಇನ್ನು 30% ಕೆಮಿಕಲ್ಸ್ ಅನ್ನ ಬಳಕೆ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಪೂರ್ತಿ ನಾವು ಆ ಕಡೆನೂ ಬಿಡೋಕ್ಕಿಲ್ಲ, ಈ ಕಡೆನೂ ಬಿಡೋಕ್ಕಿಲ್ಲ. ಯಾಕಂದ್ರೆ ಇಳುವರಿಯಲ್ಲಿ ಕುಂಠಿತ ಐತೆ ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಯಾರು ಎದುರಿಸೋಕ್ಕಾಗಲ್ಲ. ಯಾಕಂದ್ರೆ ಅದನ್ನೇ ನಂಬಿ ಕುಂತಿರ್ತೀವಿ ನಾವು. ಈಗ 1 ಎಕರೆ ಹೀರಿಕಾಯಿ ಹಾಕಿದ್ವಿ ಅಂದ್ರೆ ನಮ್ಗೆ 4 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಟಿರ್ತೀವಿ. ಅದು ಬರಲಿಲ್ಲ ಅಂತಂದ್ರೆ ನಮ್ಮ ಕುಟುಂಬ ಕೂಡ ನಡೆಸಕ್ ಆಗ್ತಿರಲ್ಲ ಅಂತ ಒಂದು ಆರ್ಥಿಕ ಪರಿಸ್ಥಿತಿ ಒಳಗೆ ಕುಗ್ಗಿ ಬಿಡ್ತೀವಿ. ಒಟ್ಟಿನಲ್ಲಿ ನಾವೇನು ಹೇಳೋದಂದ್ರೆ, ನಮ್ಮ ಭೂಮಿಯನ್ನ ನಾವು ಫಲವತ್ತತೆ ಮಾಡ್ಕೊಂಡು ಇಟ್ಕೊಂಡಾಗ ಮಾತ್ರ ನಾವು ಅದನ್ನ ಒಳ್ಳೆ ಇಳುವರಿಯನ್ನ ಕಾಣ್ತೀವಿ, ಅದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಈ ಒಂದು ಬದಲಾವಣೆಯನ್ನ ರೈತರು ಕೂಡ ಬಳಕೆ ಮಾಡಬೇಕು. ವೇಸ್ಟ್ ಡಿಕಾಂಪೋಸ್ ಇರ್ಬೋದು, ಜೀವಾಮೃತ ಇರ್ಬೋದು, ಉಳಿ ಮಜ್ಜಿಗೆ ಇರ್ಬೋದು, ಇವೆಲ್ಲ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ. ಮತ್ತು ಪಂಚಗವ್ಯದಲ್ಲಿ ಕಾಯಿ ಉದುರುವಿಕೆ ಅಂತ ಬರುತ್ತೆ, ಅದೆಲ್ಲ ಕಾಯಿ ಉದುರುವಿಕೆಯನ್ನು ನಿಲ್ಲಿಸಲಿಕ್ಕೆ ಮೊದಲು ರಾಮಬಾಣ ಅಂದರೆ ಪಂಚಗವ್ಯ. ಮತ್ತು ಭೂಮಿ ತಾಕತ್ತನ್ನು ಮಾಡಬೇಕು. ಈಗ ಒಂದು ಮಗು ತಾಯಿ ಹಾಲು ಕೊಡ್ತಾ ಅಂದರೆ ಆ ಮಗು ದಷ್ಟಪುಷ್ಟವಾಗಿ ಬೆಳೀತೈತಿ. ಆದರೆ ನಾವು ಈಗೇನಾಗಿದ್ದೀವಿ ಅಂದರೆ, ಕೆಮಿಕಲ್ಸ್ ಯಾವುದನ್ನು ನೋಡಿದ್ರು ಇವತ್ತು ಮಾಹಿತಿಯನ್ನು ತಿಳ್ಕೊಂತೀವ, ಇಂಥ ದೊಡ್ಡ ಅಂತಾರೆ, ಅದನ್ನ ನೋಡೋದು ಮತ್ತಿಟ್ಟು ನಮ್ಮ ಭೂಮಿ ಬರ್ಡ್ ಆಗುತ್ತೆ ಹೊರತಾಗಿ ನಮ್ಮ ಭೂಮಿ ಫಲವತ್ತತೆ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಸಾಕಷ್ಟು 70% ಮಾತ್ರ ನಾವು ಸಾವಯವದಲ್ಲಿದ್ದೀವಿ, ಇನ್ನು 30% ಕ್ರಮೇಣವಾಗಿ ಬಳಕೆ ಮಾಡ್ತಿದ್ದೀವಿ. ಈಗ ನೀವು ಯಾವ್ಯಾವ ತರಕಾರಿಗಳನ್ನ ಬೆಳಿತಿದ್ರಿ ಪ್ರಸ್ತುತ? ನಂದು ಮೊದಲ ಮುಖ್ಯ ಬೆಳೆ ಅಂದ್ರೆ ಹಾಗಲಕಾಯಿ, ಹೀರೆಕಾಯಿ ಬೆಳಿತಾ ಇದ್ದೀವಿ. ಈ ಪ್ರೆಸೆಂಟ್ ನೋಡಬಹುದು ನೀವು, ನಾವು ಸುಮಾರು 1 ಲಕ್ಷ ರೂಪಾಯಿ ಕಳೆವನ್ನ ತೆಗಿಬೇಕಾದ್ರೆ ಬರೇ ಬೈಕ್ಲಿಂದಾನೇ ಕ್ಲೀನ್ ಮಾಡ್ತೀವಿ. ಅಂದ್ರೆ ಜಸ್ಟ್ ಹೂ ಕುಟ್ಟಿರ್ತತಿ, ಬೈಕ್ಲಿಂದಾನೇ. ಒಬ್ಬ ಯುವಕ ಬೈಕ್ ಹೊಡ್ತಾನೆ, ಇನ್ನೊಬ್ಬ ಯುವಕ ಅದರಿಂದ ಕುಂಟಿ ಕಟ್ಟಿರ್ತೀವಿ. ಅಂದ್ರೆ ಅದು ಒಂದು ಹೊಸ ತಂತ್ರಜ್ಞಾನನೇ. ಯಾಕಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಂದ್ರೆ, 8,000 ರೂಪಾಯಿಗೆ ಗುತ್ತಿಗೆ ಕೇಳಿದ್ರು ಕಳೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ. ನಾನು ಮಾಡಿರ್ತಕ್ಕಂಥ ಟೆಕ್ನಾಲಜಿ ಯಾವ್ದು ಇಲ್ಲ, ಏನು 1 ರೂಪಾಯಿ ಖರ್ಚು ಮಾಡಿಲ್ಲ. ಅದೇ ನಮ್ಮ ಏನು ಲೋಕಲ್ ಕುಂಟಿ ಇರುತ್ತೆ, ಅದೇ ನಮ್ಮ ಸ್ಪೆಂಡರ್ ಬೈಕಿಗೆ ಕುಂಟಿ ಕಟ್ಟಿ ಅದನ್ನು ಅರಗೋದನ್ನು ನಾವು ಪ್ಲಾನ್ ಮಾಡ್ಕೊಂಡ್ವಿ. ಅಂದರೆ 8,000 ರೂಪಾಯಿಗೆ ಕೇಳಿದ್ದು ಕೇವಲ 2,500 ರೂಪಾಯಿದಲ್ಲಿ ಕೆಲಸ ಆಯಿತು. ಹಂಗತ್ತೆ ಒಂದು ಪ್ರಯೋಗಗಳನ್ನು ನಾವು ಹೊಸದನ್ನು ಹುಡುಕ್ತಾ ಇರ್ತೀವಿ. ಕೆಲವೊಂದು ಹೊಸದನ್ನು ಹುಡುಕಿದಾಗ ಕೆಲವೊಬ್ರು ನಗಚಾಟಿಗೆನೂ ಮಾಡಿರ್ಬೋದು, ಇಲ್ಲಂತಲ್ಲ. ಈಗ ಏನಪ್ಪ ಅವನಿಗೆ ತಲೆ ಕೆಟ್ಟೈತಿ, ಬೈಕ್ ಕಟ್ಟಿ ಕುಂಟಿ ಹರಗ್ತಾನ, ಕೆಲವೊಬ್ರು ನಕ್ಕಿರ್ಬೋದು. ಆಮೇಲೆ ನಮ್ಗೆ ಉತ್ತಮ ರಿಸಲ್ಟ್ ಬಂದಾಗ ಅವರೇ ನಮ್ಮ ತಾಕ ಬಂದು ಮಾಹಿತಿಯನ್ನು ತಗೊಂಡೋಗಿ ತಾವು ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ ಮೊನ್ನೆ ನಮ್ಮ ಕುದ್ರಿಮತಿ ಗ್ರಾಮದಲ್ಲಿ ಜಗಜೇಶನ್ನ ಹುಡುಗ, ನಾನು ಟೇಟಾ ಸಿಟ್ಟಿದ್ದೆ ನನ್ನ ಮೊಬೈಲ್ನಲ್ಲಿ, ಅದನ್ನು ನೋಡಿ ಆ ಯುವಕ ಕೇಳ್ದ, ಅಣ್ಣ ನೀವೇನು ಮಾಡ್ತಾ ಇದ್ದಾರೆ, ಹೊಸದೇನೋ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅಂದ್ರೆ. ನಾನು ಹೇಳಿದೆ, ಈ ಥರ ನಾನು ಕೂಡ ಬಳಕೆ ಮಾಡಿದ್ದೀನಿ, ನೀನು ಕೂಡ ಬಳಕೆ ಮಾಡು ಅಂತ ಅಂದೆ. ಅವನು ಕೂಡ ಬಳಕೆ ಮಾಡಿದೆ. ಅವನಿಗೆ 6,000 ರೂಪಾಯಿ ಕಡಿಮೆ ಖರ್ಚು ಕಡಿಮೆ ಆಯಿತು, ಅವನು ಖುಷಿಪಟ್ಟ. ಅಂದರೆ ಹೊಸದನ್ನು ಹುಡುಕಿದಾಗ ಕೆಲವೊಬ್ರು ಹಂಗೂ ಇರ್ತಾರೆ ರೈತರು, ಕೆಲವೊಬ್ರು ಹಿಂಗೆ ಇರ್ತಾರೆ, ಅದನ್ನು ಎದುರಿಸ್ಬೇಕಾಗುತ್ತೆ ನಾವು. ಹಂಗಾಗಿ ಅವನಿಗೆ ಆದಾಯ ಸಿಗ್ತಲ್ಲ, ಅದು ನಮಗೆ ಮುಖ್ಯ. ದುಡ್ಡನ್ನು ಏನು ಸೇವ್ ಮಾಡ್ಕೊಳ್ಳಲ್ಲ, ಅದು ನಮಗೆ ಮುಖ್ಯವಾಗಿರ್ತದೆ ಅಂತ ಹೇಳಕ್ ಬಯಸ್ತೇನೆ ಸರ್. ಇಲ್ಲಿ ನೀವೆಲ್ಲ ಹೀರೆಕಾಯಿ ಮತ್ತು ಹಾಗಲಕಾಯಿ ಸರ್, ಹಾಗಲಕಾಯಿ ಬೆಳೀತಾ ಇದ್ರಿ, ಹೀರೆಕಾಯಿ ಮತ್ತು ಹಾಗಲಕಾಯಿಗೆ ಇಲ್ಲಿ ಯಾವ ರೀತಿ ಮಾರ್ಕೆಟ್ ಇದೆ ಸರ್? ನಾನು ಕರ್ನಾಟಕ ತುಂಬಾ ಓಡಾಡ್ತಾ ಇರ್ತೇನೆ. ನಮ್ಗೆ ನಮ್ದೇ ಆದ ಒಂದು ಗ್ರೂಪ್ ಇದೆ, ಅಗ್ರಿ ಸೊಲ್ಯೂಷನ್ ಅಂತಂದು. ಸಾಕಷ್ಟು ಅದರಲ್ಲಿ ದೊಡ್ಡ ದೊಡ್ಡ ರೈತರು ಇದ್ದಾರೆ, ಬೇರೆ ಬೇರೆ ಸ್ಟೇಟಿಗೆ ಕಳ್ಸಂತ ರೈತರು ಇದ್ದಾರೆ, ಮಹಾರಾಷ್ಟ್ರ ಇರ್ಬೋದು, ಈ ಕಡೆ ಎಲ್ಲ ಟೋಟಲ್ ಎಲ್ಲಿ ಬೇಡಿಕೆ ಇದೆ ಅಲ್ಲಿ ದೆಹಲಿ ತನಕ ಕಳಿಸುವಂತ ನನ್ನ ಹತ್ರ ನೆಟ್ವರ್ಕ್ ಇರ್ತಕ್ಕಂತ ಫಾರ್ಮರ್ಸ್ ಇದ್ದಾರೆ. ನಮ್ಮ ಬೆಳಗಾವದಲ್ಲಿ ಒಬ್ಬ ಸತೀಶ್ ಅಂತ ಇದ್ದಾನೆ, ವರ್ಷಕ್ಕೆ ಅವನು 2 ಎಕರೆ ಹಾಗಲಕಾಯಿ ಹಾಕಿದ್ರೆ 24 ಲಕ್ಷ ರೂಪಾಯಿ ಆದಾಯ ತೆಗಿತಾನೆ. ಅಂತ ರೈತರನ್ನ ನಾವು ನೆಟ್ವರ್ಕ್ ನಲ್ಲಿ ಇಟ್ಕೊಂಡಾಗ ಅವರು ಕೊಡ್ತಕ್ಕಂತ ಒಂದು ಮಾರ್ಗದರ್ಶನ, ಅವರು ಎಲ್ಲೆಲ್ಲಿ ಮಾರ್ಕೆಟಿಗೆ ಕಳಿಸ್ತಾರ ಅದನ್ನೆಲ್ಲ ನಾವು ಸರ್ಚ್ ಮಾಡ್ತಾ ಇರ್ತೀವಿ. ಅವರು ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರ ಮುಖಾಂತರನೇ ನಾವು ಎಲ್ಲ ಕರ್ನಾಟಕ ತುಂಬಾ ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಈ ಪ್ರೆಸೆಂಟ್ ಈಗ ಇಲ್ಲಿ ಬಂದಿದ್ದೀನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂತಂದ್ರೆ, ಈಗ ಪ್ರೆಸೆಂಟ್ ನಾವು 60 ಬಾಕ್ಸ್ ಹೀರಿಕಾಯಿ ಕಟ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ಯಾವ ಸೀಸನ್ ಅಲ್ಲಿ ಏನ್ ಬೆಳಿಬೇಕು ಅದನ್ನ ಬೆಳೆದಾಗ ಮಾತ್ರ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣ್ತೀವಿ. ನಮಗೆ ಸಾಕಷ್ಟು ರೈತರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಈಗ ತರಕಾರಿ ಬೆಳೆಗಳಿಗೆ ಬಹಳ ಮುಖ್ಯವಾಗಿ ಜೇನುನೊಣಗಳು ಬಹಳ ಮುಖ್ಯ ಅಂತ ನಾನು ಕೇಳ್ಪಟ್ಟೆ. ಪರಾಗಸ್ಪರ್ಶ ಕ್ರಿಯೆ ಸಹಜವಾಗಿ ನಡೀತಾ ಇದ್ರೆ ಒಳ್ಳೆ ಇಳುವರಿ ಬರ್ತದೆ ಅನ್ನುವಂಥ ಮಾತು ಕೆಲವು ರೈತರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಜೇನು ಸಾಕಾಣಿಕೆ ಈ ತರಕಾರಿ ಬೆಳೆಗಾರರಿಗೆ ಪೂರಕವಾಗಿದೆಯಾ ಹೇಗೆ? ಸರ್, ಜೇನು ಬೆಳೆ ಸಾಕಾಣಿಕೆ ಬಗ್ಗೆ ಹೇಳ್ಬೇಕಂತಂದ್ರೆ ಜೇನು ಸಂತತಿ ನಶಿಸಿ ಹೋಯ್ತು ಅಂತಂದ್ರೆ ಮಾನವ ಕುಲವೇ ನಶಿಸಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ನಮಗೆ ಕಣ್ಣಿಗೆ ಕಾಣದೆ ಪರಾಗಪರ್ಶ ಆಗುತ್ತೆ ಇರುತ್ತೆ. ಆ ಪರಾಗಪರ್ಶ ಆಗದೆ ಇದ್ರೆ ನಾವು ಇವತ್ತೇನು 60 ಬಾಕ್ಸ್ ಹೀರಿಕಾಯಿ ಕಟ್ ಮಾಡಿದೀನಿ ಅಂತಿರಲ್ಲ, ಅದರಲ್ಲಿ ಒಂದು ಬಾಕ್ಸು ಕೂಡ ನಾನು ಹೀರಿಕಾಯಿ ತೊಗೊಳಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಜೇನು ಸಾಕಾಣಿಕೆ ನಾವು ಆಲ್ರೆಡಿ ಈಗ ಸಾಕಷ್ಟು ಕಡೆ ಬಳಕೆ ಮಾಡ್ತಾ ಇದ್ದೀವಿ. ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರ ಕೊಪ್ಪಳ ಇವರು ಇರ್ಬೋದು, ಇವರ ಸಹಕಾರ ಮತ್ತು ಅವರು ಸಾಕಷ್ಟು ಇಲಾಖೆ ಯೋಜನೆಯಿಂದ ರೈತರಿಗೆ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಒಂದು 5 ಜನ ರೈತರಿಗೆ ಕೊಡ್ತಾ ಇದ್ದಾರೆ. ಇಂತಹ ಯೋಜನೆಗಳನ್ನು ಸಮರ್ಪಕವಾಗಿ ನಮ್ಮ ರೈತರು ಕೂಡ ಬಳಕೆ ಮಾಡಿಸಿದ್ದೀನಿ, ಮತ್ತು ನಾವು ಕೂಡ ಬಳಕೆ ಮಾಡ್ಕೊಂಡೀವಿ. ಹೈಡ್ರೋಫೋನಿಕ್ ಇರ್ಬೋದು, ಸಾಕಷ್ಟು ಇದರಲ್ಲಿ ಅಂಗ ಪರಾಗಪರಿಶ ಆಗುತ್ತೆ, ಅಷ್ಟು ಇಳುವರಿ ಕಾಣ್ತೀವಿ ನಾವು. ಸುಮಾರು ಒಂದು 5-6 ಬಾಕ್ಸ್ ಇದಾವೆ. ನಾನು ಸಣ್ಣ ಪ್ರಮಾಣದಲ್ಲಿ ಇದೆ, ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಜೇನು ಸಾಕಾಣಿಕೆ ಪೆಟ್ಟಿಗಳು ಇದಾವೆ, ಸಣ್ಣ ಪ್ರಮಾಣದಲ್ಲಿದೆ. ಬಟ್ ತುಪ್ಪನೇ ನಾವು ನಿರೀಕ್ಷೆ ಇಡೋಕ್ಕಾಗಲ್ಲ. ತುಪ್ಪ ಎಷ್ಟು ಬರುತ್ತೋ ಬಿಡುತ್ತೋ ಅದು ಎರಡನೇ ವಿಚಾರ. ಎರಡನೇ ವಿಚಾರ ಏನಂತಂದ್ರೆ ನಮ್ಮ ತೋಟದಲ್ಲಿ ಪರಾಗಪರ್ಶ ಆಗುತ್ತಲ್ಲ, ಅದು ಮುಖ್ಯ ನಮಗೆ. ಅಲ್ಲಿ ಇಳುವರಿ ನಾವು ಹೆಚ್ಚಿಗೆ ತಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದು ನಮಗೆ ಕಣ್ಣಿಗೆ ಕಾಣದೆ ಪರಾಗಪರಿಶ ಆಗುತ್ತಲ್ಲ, ಅದು ಒಂದು ದುಂಬಿಯಿಂದ ಹೋಗಿ ಇನ್ನೊಂದು ದುಂಬಿಗೆ ಕುಂತು ತನ್ನದೇ ಆದ ಒಂದು ಕ್ರಿಯೆ ನಡೆಸ್ತಾ ಇರುತ್ತೆ. ಅದರಲ್ಲಿ ನಾವು ಆದಾಯ ಬರುತ್ತೆ, ಅದು ಉತ್ತಮವಾಗಿ ಸಾಗ್ತಾ ಇದೆ. ಈ ಪರಾಗಸ್ಪರ್ಶ ಕ್ರಿಯೆಯನ್ನು ಏನು ಕೃತಕವಾಗಿ ಕಂಪ್ನಿ ಇದರಲ್ಲೆಲ್ಲ ಮಾಡ್ತಿರ್ತಾರೆ? ಹೌದು, ಅವರಿಲ್ಲ. ಆದರೆ ಜೇನುನೊಣ ಈ ಪರಾಗಸ್ಪರ್ಶ ಕ್ರಿಯೆ ಕೆಲವರು ಈಗೆಲ್ಲ ನೋಡಿ, ಈಗ ಕೆಲವು ಕಂಪ್ನಿಯವರು ಸೀಡ್ಸ್ ಕೃತಕವಾಗಿ ಮಾಡೋದನ್ನ ನೋಡ್ತೀವಿ. ಆದರೆ ಈ ಜೇನುನೊಣ ಸಹಜವಾಗಿನೇ ಹೆಚ್ಚು ಹೂಗಳ ಮೇಲೆ ಓಡಾಡ್ತಾ ಇರ್ತದೆ, ಹಾಗಾಗಿ ಸೊ ಆ ಕಾರಣಕ್ಕಾಗಿ ತರಕಾರಿ ಬೆಳೆಗಾರರಿಗೆ ಜೇನುನೊಣ ಒಂದು ವರದಾನ ಸರ್. ಹಾಗಾಗಿ ಈ ನೀವು ಸಹಿತ ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದೀವಿ ಸರ್? ನಾನು 4 ಪೆಟ್ಟಿಗೆ ಇಟ್ಕೊಂಡಿದ್ದೀವಿ. ಅದು ತನ್ನದೇ ಆದ ತನ್ನ ಕ್ರಿಯೆ ತಾನು ಮಾಡ್ತಾ ಇರ್ತದೆ. ಅದನ್ನೇನು ಹೋಗಿ ಮೇಯಿಸ್ಬೇಕು ನೋಡ್ಬೇಕು ಅನ್ನಂಗಿಲ್ಲ. ಅವಾಗ ಅವಾಗ ಒಂದು ಸ್ವಲ್ಪ ನೋಡ್ಕೊಂತಿದ್ರೆ ಪೆಟ್ಟಿಗೆ ತಳಮಣಿ ಅಂತ ಇರುತ್ತೆ, ಆ ತಳಮಣಿ ಕ್ಲೀನ್ ಮಾಡ್ಕೊಂಡು ಸಣ್ಣ ಪುಟ್ಟ ಏನೋ ಒಂದು ಸ್ವಲ್ಪ ಇರುತ್ತೆ, ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಂದರೆ ತನ್ನದೇ ಆದ ಕೆಲಸ ತಾನು ಮಾಡ್ತಾ ಇರುತ್ತೆ ಸರ್. ಬಟ್ ಅದರಲ್ಲಿ ಸಾಕಷ್ಟು ಖುಷಿ ಕಂಡದ್ದು ಏನಂದ್ರೆ, ನಮ್ಮ ಯಾರೋ ಆತ್ಮೀಯರ ಸ್ನೇಹಿತರು ಬಂದರು ಮೊನ್ನೆ ಕಮಲಾಪುರದಿಂದ, ಹೊಸಪೇಟೆ ಆಕಾಶವಾಣಿ ಕೇಳುಗರು, ಅವರು ಕೂಡ ಅವರು ನಮ್ಮ ತೋಟಕ್ಕೆ ಬಂದಿದ್ರು. ಏನು ಎಲ್ಲರೂ ಏನಂದ್ರೆ ಜ್ಯೂಸ್ ಕುಡಿಯೋಣ, ಅದು ಕುಡಿಯೋಣ, ಇದು ಕುಡಿಯೋಣ ಅಂದರೆ, ನಾನಂದೆ ಯಾವುದೂ ಬೇಡ, ಜೇನುತುಪ್ಪ ತಿನ್ನೋಣಂದೆ. ಅಂದರೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದನ್ನು ಕೊಟ್ಟಾಗ ಯಾವುದೇ ಒಂದು ಮಾನವ ಜೀವಿ ಎಷ್ಟು ಖುಷಿಪಟ್ಟನ ಅಂದರೆ, ಆ ಒಬ್ಬರು ಹಿರಿಯರು ಅಷ್ಟೊಂದು ಖುಷಿಪಟ್ರು ಅಂದರೆ ಪ್ರಕೃತಿ ದತ್ತವಾಗಿ ಬಂದಿರೋ, ನಾನು ಯಾವುದು ದುಡ್ಡನ್ನು ಇದು ಮಾಡಿಲ್ಲ, ಏನಿಲ್ಲ, ನಾವೇನು ಅವತ್ತು ಸ್ನೇಹ ಬಳಗ ಖುಷಿಪಟ್ಟಿವಲ್ಲ, ಆ ಖುಷಿ ಎಂದೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಈ ಹಾಗಲಕಾಯಿ ಮಾರ್ಕೆಟ್ ಬಗ್ಗೆ ಹೇಳ್ತೀರಿ ನೀವು, ಜಿಲ್ಲೆ ಆಚೆ ಕಳಿಸ್ತೀರಿ, ರಾಜ್ಯದ ಆಚೆ ಕಳಿಸ್ತೀರಿ ಅಂತ ಅನ್ನೋಂಥ ಮಾತನ್ನು ಹೇಳಿದ್ರು. ಹೌದು ಸರ್. ಬೆಲೆ ಹೇಗಿದೆ, ಉತ್ತಮ ಬೆಲೆ ಸರ್? ನಾನು ಅದೇ ಮೊದಲಿಂದ ಹೇಳಿದೆ ನಿಮಗೆ ಮಾತು, ಬೇಸಿಗೆಗಾಲದಲ್ಲಿ ಏನು ಬೆಳೆದ್ರೆ ಮಾರುಕಟ್ಟೆ ಸಿಗುತ್ತೆ ಅದು ಒಂದು ನಮಗೆ ಜ್ಞಾನ ಇರಬೇಕು. ಕಾರುಣಿಯಿಂದ ನಮ್ಮ ಆಗಸ್ಟ್ ತಿಂಗಳವರೆಗೆ ಅಂದರೆ ನಾಗರ ಪಂಚಮಿಯಲ್ಲಿ ಯಾವ ಗ್ರಾಹಕರು ಏನು ಬಳಕೆ ಮಾಡ್ತಾರೆ ಆ ಒಂದು ಜ್ಞಾನ ಇರಬೇಕು. ಅಂದರೆ ಯಾವ ಋತುಗಾಲಕ್ಕೆ ಏನನ್ನು ಬಳಕೆ ಮಾಡಿದರೆ, ಅಂದರೆ ಆಯಾ ಋತುಗಾಲಕ್ಕೆ ಅದನ್ನು ಬಳಕೆ ಮಾಡ್ಬೇಕು ನಾವು. ಈಗ ನೋಡ್ರಿ, ಅದು ಒಂದು ಹಳ್ಳಿ ಮಾತಿದೆ, ಹಾಕಿದ ಬಣಿವೆ ಹಾಕಿದ ಅಗೆವು, ಖಾಲಿ ಆಗ್ಬೇಕಂದ್ರೆ ಕಾರುಣಿಲಿಂದ ಆಗಸ್ಟ್ ತಿಂಗಳದೊಳಗಂತೆ. ಅಂದರೆ ಆಯಾ ಋತುಗಾಲಕ್ಕೆ ಆಯಾ ಒಂದು ಆಹಾರ ಭದ್ರತೆ ಸರಬರಾಜು ಆಗುತ್ತಿರುತ್ತೆ. ಅದಕ್ಕೋಸ್ಕರ ಹಾಗಲಕಾಯಿ ಈಗಲಿಂದ ಹಿಡಿದು ಆಗಸ್ಟ್ ತಿಂಗಳವರೆಗೂ ಒಳ್ಳೆ ಬೇಡಿಕೆ ಇರತಕ್ಕಂಥ ಒಂದು ತರಕಾರಿ ಅದು. ಅದನ್ನು ಕೂಡ ನಾವು ಸಾಕಷ್ಟು ಋತುಗಾಲದಲ್ಲಿ ಯಾವ ಟೈಮ್ನ ಬೆಳಿಬೇಕು ಅದು ಒಂದು ನಮಗೆ ಮಾಹಿತಿ ಕಲೆ ಹಾಕೊಂಡಿವಿ ಸಾಕಷ್ಟು ಹಿರಿಯ ರೈತರಿಂದ. ಅದು ಒಂದು ನಮಗೆ ಈಗ ಸಾಕಷ್ಟು ಮಾರುಕಟ್ಟೆ ವಿಷಯಕ್ಕೆ ಬಂತಂದರೆ, ಕರ್ನಾಟಕ ತುಂಬ ಇರ್ಬೋದು, ಬೇರೆ ರಾಜ್ಯದಕ್ಕೂ ನಾವು ಮಾರಾಟ ಮಾಡುವಂಥ ಒಂದು ರೈತ ಬಳಗ ಇದೆ. ಆ ಎಲ್ಲರೂ ಸ್ನೇಹ ಬಳಗ ಸೇರಿ ನಾವು ಸಾಕಷ್ಟು ಕರ್ನಾಟಕದ ತುಂಬ ಈ ಹುಬ್ಬಳ್ಳಿ ಇರ್ಬೋದು, ಬಿಜಾಪುರ ಇರ್ಬೋದು, ಬೆಂಗಳೂರು ಕೆ ಆರ್ ಮಾರ್ಕೆಟ್ ಇರ್ಬೋದು, ಅಲ್ಲಿಂದ ಬಾಗಲಕೋಟೆ, ಬಿಜಾಪುರ, ಅಹಮದಾಬಾದು, ಸಾಕಷ್ಟು ಕಡೆಯೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ ನಾನು 60 ಬಾಕ್ಸ್ ಕಟ್ಟಿಂಗ್ ಮಾಡಿದ್ದೀನಿ ಅಂತಂದರೆ ಆಲ್ರೆಡಿ ಈಗ ಒಂದು 6-8 ಮಾರ್ಕೆಟಿಂದ ಕಾಲ್ ಬಂದಿದೆ ನನಗೆ, ಯಾವ ಮಾರ್ಕೆಟಿಗೆ ಕಳಿಸ್ಬೇಕು, ಎಲ್ಲಿ ಬೇಡಿಕೆ ಇದೆ ಅಂತಂದು ಹಂಗೆ ನೋಡ್ಕೊಂಡು ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಯಾಕಂದರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆದಾಗ ಮತ್ತು ಆ ಮಾರ್ಕೆಟ್ ಸಿಗಲಿಲ್ಲ ಅಂದರೆ ನಮಗೆ ಕೈ ಕಟ್ಟಿಂಗ್ ಕುಂತ್ಬಿಡ್ತೀವಿ, ಮಾಡಿರ್ತಕ್ಕಂಥ ಖರ್ಚು ಕೂಡ ನಮಗೆ ಬರಲ್ಲ. ಮಾರ್ಕೆಟಿಂದು ನಮಗೆ ಮೊದಲು ಮಾಹಿತಿ ತೊಗೊಂಡು ಆಮೇಲೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಯಾಕಂದರೆ ಒಂದೆಕರೆ ಒಂದೂವರೆ ಎಕರೆ ಹೀರಿಕಾಯಿ ಮೂರು ಎಕರೆ ಹಾಗಲಕಾಯಿ ಬೆಳೆಯೋದಂದ್ರೆ ಸಾಮಾನ್ಯ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ನಾವು. ಹಂಗಾಗಿ ಮಾರುಕಟ್ಟೆ ವ್ಯವಸ್ಥೆಯನ್ನು ನೋಡ್ಕೊಂಡು ಬೆಳೆಯೋದು ಸೂಕ್ತ ಅಂತ ಹೇಳಕ್ ಬಯಸ್ತೇನೆ ಸರ್. ಈಗ ಕಟಾವು ಪ್ರತಿ ವಾರಕ್ಕೊಂದ್ಸಲ ಮಾಡ್ತಾರೆ ವಾರದಲ್ಲಿ? ಇಲ್ಲ ಸರ್, ಹೀರೆಕಾಯಿ ಒಂದಿನ ಬಿಟ್ಟು ಒಂದಿನ ಕಟಿಂಗ್ ಮಾಡ್ತೀವಿ. ಹಾಗಲಕಾಯಿ ಅಥವಾ 4 ದಿನ ಅಥವಾ 5 ದಿನ, ಅದೇ ನಾವು ಕೇರ್ ಮಾರ್ಕೆಟಿಗೆ ಕಳಿಸ್ಬೇಕಂತಂದ್ರೆ ಅಥವಾ 11 ದಿನ ಇಲ್ಲ 12 ದಿನ ಬಿಡ್ತೀವಿ. ಅಂದ್ರೆ ನಮ್ಮ ಈ ಉತ್ತರ ಕರ್ನಾಟಕದೊಳಗೆ ಏನು ಸ್ಪೆಷಲ್ ಅಂದ್ರೆ ತುಂಬಾ ದಪ್ಪನೂ ಕೇಳಲ್ಲ, ತುಂಬಾ ಬಲ್ತಿದ್ದು ಕೇಳಲ್ಲ, ತುಂಬಾ ಎಳೆದನ್ನು ಕೇಳಲ್ಲ. ಮೀಡಿಯಂ ಗಾತ್ರದಲ್ಲಿ ಇರ್ತಕ್ಕಂತ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ಜನ ಗ್ರಾಹಕರನ್ನ ಅದನ್ನ ಬಯಸ್ತಾರೆ. ಅದೇ ನೀವು ಆ ಕಡೆ ಬೆಂಗಳೂರು ಆ ಸೈಡ್ ಹೋಗ್ರಿ, ತುಂಬಾ ಬಲ್ತಿರ್ಬೇಕು, ಇದೇನಪ್ಪ ಒಳಗೆ ಬೀಜ ಹಣ್ಣಾಗೈತೆ ಏನನ್ನ ಲೆಕ್ಕಕ್ಕಿರುತ್ತೆ. ಅಂದ್ರೆ ಆಯಾ ವ್ಯವಸ್ಥೆ ಹೆಂಗಿರುತ್ತೆ ಅಲ್ಲಿ ಅವರಿಗೆ ಅದನ್ನೇ ಜಾಸ್ತಿ ಬಳಕೆ ಮಾಡ್ತಿರ್ತಾರೆ. ಅದನ್ನೇ ತಮ್ಮಂದು ನಾವು ಈ ಉತ್ತರ ಕರ್ನಾಟಕ ಕಡೆ ಮಾರ್ಬೇಕಂದ್ರೆ ಮಾರಕ್ಕಾಗಲ್ಲ. ಇಂಥ ಒಂದು ಬಳಕೆ ಮೇಲೆ ಹೋಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕಕ್ಕೂ ಈ ದಕ್ಷಿಣ ಕರ್ನಾಟಕಕ್ಕೂ ವ್ಯತ್ಯಾಸ ಏನಂತಂದ್ರೆ ಇಷ್ಟೇ, ಅವರು ತುಂಬಾ ಬಲ್ತಿದ್ದನ್ನೇ ಬಳಕೆ ಮಾಡ್ತಾರೆ, ಇವರು ನಮ್ಮ ಈ ಕಡೆ ಜನ ಸ್ವಲ್ಪ ಎಳೆದನ್ನ ಬಯಸ್ತಾರೆ ಇಷ್ಟೇ ಸರ್. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಒಂದಿಷ್ಟು ಸಂಘಟನಾತ್ಮಕವಾಗಿದ್ದಾರೆ. ಹೌದು ಸರ್, ಹೌದು. ಅಂದ್ರೆ ತಮ್ಮ ಜ್ಞಾನವನ್ನ ಬೇರೆ ರೈತರಿಗೂ ಹೇಳ್ತಾರೆ, ಹೌದು, ಬೇರೆಯವರಿಂದಾನು ಜ್ಞಾನವನ್ನು ಹಂಚಿಕೊಳ್ತಾ ಇರ್ತಾರೆ. ಈ ಬಗ್ಗೆ ಹೇಳಿ, ನೀವು ಆ ತರದ ಚಟುವಟಿಕೆಯಲ್ಲಿ ನೀವೇನು ಲಾಭ ಮಾಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿಯ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ, ನೀವು ಮತ್ತೆ ಬೇರೆಯವರಿಗೆ ಹೇಗೆ ಮಾಡಲಾಗ್ತಾ ಇದ್ದೀರಿ? ನಾವು ರೈತ ಒಂದು ಕೊಪ್ಪಳದ ಅಲ್ಲಿ ತುಂಬಾ ಸಾಕಷ್ಟು ರೈತ ಗುಂಪುಗಳಿದ್ದಾವೆ. ಸಾಕಷ್ಟು ನಾವು ಈಗ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಸಾಕಷ್ಟು ರೈತರ ಮಾತುಕತೆ ಇರ್ಬೋದು, ಮತ್ತೆ ಬೇರೆ ಬೇರೆ ಗುಂಪುಗಳನ್ನ ಇದಾವೆ. ಅದರಲ್ಲಿ ನಾವು ಒಂದು ಈಗ FAO ಮಾಡ್ಕೊಂಡು FAO ಮೂಲಕ ಸಾಕಷ್ಟು ರೈತರಿಗೆ ಮಾಹಿತಿ ಕೊಡ್ತಾ ಇದ್ವಿ. ಇದೇ ತರ ಸಾಕಷ್ಟು ರೈತ ಗುಂಪುಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮದೇ ಆದ ಕ್ರಿಯೆ ನಡೀತಾ ಇದೆ. ಅವರವರು ಒಬ್ಬರಿಗೊಬ್ರು ಮಾಹಿತಿಯನ್ನ ತಿಳ್ಕೊಂಡು ಒಂದು ಉತ್ತಮ ಕೃಷಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಒಳ್ಳೆಯದು ಸುರೇಶಪ್ಪ, ಸಣ್ಣಪ್ಪ ಚೌಡಿಕೆ ಅವರೇ. ಇದುವರೆಗೂ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ FPO ಬಗ್ಗೆ ಹೇಳಿದಿರಿ, ಮತ್ತು ತರಕಾರಿ ಬೆಳೆಗಳ ಬಗ್ಗೆ ಹೇಳಿದಿರಿ, ಮತ್ತು ಒಬ್ಬ ಸಾಮಾನ್ಯ ರೈತ ಮಾರ್ಕೆಟ್ ಬಗ್ಗೆ ಒಳ್ಳೆ ತಿಳುವಳಿಕೆ ಇರಬೇಕು, ಮತ್ತು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿಯ ಬೆಳೆಗಳ ಬೇಡಿಕೆ ಇರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಬೆಳೆಗಳನ್ನು ಬೆಳೆದ್ರೆ ರೈತರು ಆರ್ಥಿಕವಾಗಿ ದುಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಅಂತಕ್ಕಂಥದ್ದು. ನಿಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ತರಕಾರಿ ಬೆಳೆಯಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆಯ ಕುದ್ರಿಮೋತಿ ಗ್ರಾಮದ ಸುರೇಶ್ ಎಸ್ ಚೌಡಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿಯನ್ನು. ಆಕಾಶವಾಣಿ ಕೇಳಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವಾಗ ನಾನು ಮುಂದಿನ ವಾರದ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಕಳೆದ ವಾರದಲ್ಲಿ ನಮಗಾದ ಒಂದು ಹವಾಮಾನದ ಮಳೆಯ ಪರಿಸ್ಥಿತಿ ಹಾಗೂ ಈ ಒಂದು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇಲ್ಲಿವರೆಗೆ ಅಂದ್ರೆ ನಮಗೆ ಮುಂಗಾರು ಹಂಗಾಮಿನಲ್ಲಿ ಜೂನ್ಲಿಂದ ಇಲ್ಲಿವರೆಗೂ ಸುಮಾರು ನಮಗೆ ಸರಾಸರಿಯಷ್ಟು ಮಳೆ ಆಗಿದೆ. ಅಂದ್ರೆ ಜಸ್ಟ್ 10% ಮಾತ್ರ ನಮಗೆ ಸರಾಸರಿಗಿಂತ ಹೆಚ್ಚು ಮಳೆ ಆಗಿದೆ. ಅದೇ ರೀತಿಯಾಗಿ ನಮಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ಚದುರಿದಂತ ಲೈಟ್ ಆಗಿ ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಹವಾಮಾನದ ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ,